ಬೀಜೋಪಚಾರ ಅಂತ ಅಂದ್ರೆ ಏಕದಳ ಅಂತ ಅಂದ್ರೆ ಭತ್ತ, ರಾಗಿ, ಜೋಳ. ದ್ವಿದಳ ಅಂದ್ರೆ ತೊಗರಿ, ಅಲಸಂದೆ, ಅವರೆ, ಉದ್ದು, ಹೆಸರು, ಹುರುಳಿ. ಎಣ್ಣೆಕಾಳು ಬೆಳೆಗಳು ಅಂದ್ರೆ ಕಡಲೆಕಾಯಿ, ಸೂರ್ಯಕಾಂತಿ. ತರಕಾರಿ ಬೆಳೆಗಳು ಅಂದ್ರೆ ಟೊಮೆಟೊ, ಬದನೆ ಮತ್ತೆ ಮೆಣಸಿನಕಾಯಿ. ಕೋಸು ಜಾತಿಯ ತರಕಾರಿ ಬೆಳೆಗಳು ಮತ್ತು ಹಣ್ಣು ಬೆಳೆಗಳು. ತೋಟಗಾರಿಕೆ ಬೆಳೆಗಳಲ್ಲಿ ಮಾವು, ಸೀಬೆ, ಸಪೋಟ. ಸೊ ಇವು ಒಂದಲ್ಲ ಒಂದು ರೀತಿಯಲ್ಲಿ ಬೀಜ ಮತ್ತೆ ಮಣ್ಣಿನ ಮುಖಾಂತರ ರೋಗ ಮತ್ತು ಕೀಟಗಳು ಪ್ರಸಾರ ಆಗ್ತವೆ. ಇವುಗಳನ್ನ ನಾವು ರಕ್ಷಣೆ ಮಾಡಲು ಬೀಜೋಪಚಾರ ಬಹಳ ಮುಖ್ಯವಾದದ್ದು. ಅದರಲ್ಲಿ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಬಹುದು. ಕೀಟನಾಶಕ ಮತ್ತೆ ಸೂರ್ಯನ ಸಕಲಿ ಹಿಂದೆಲ್ಲ ಬಹಳ ಹಿಂದಿನ ಕಾಲದಲ್ಲಿ ಸೂರ್ಯನ ಬಿಸಿಲಿಗೆ ಒಣಗಿಸಿ ರೋಗ ಬಂದ ಇದನ್ನ ಕ್ಲೀನ್ ಮಾಡಿ ನಂತರ ಬಿತ್ತನೆಗೆ ಉಪಯೋಗಿಸ್ತಿದ್ರು. ಮತ್ತೆ ಬಿಸಿ ನೀರಿನ ಆಟಗಳನ್ನು ಬಹಳ ಹಿಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಮೈಸೂರು ಭಾಗದಲ್ಲಿ ಬಿಸಿ ನೀರಿನಲ್ಲಿ ಅಂದ್ರೆ -52 ಡಿಗ್ರಿ ತಾಪಮಾನದಲ್ಲಿ ಬಿಸಿ ನೀರನ್ನ ಕುದಿಸಿ ಅದರಲ್ಲಿ ಈ ಬಿತ್ತನೆ ಬೀಜಗಳನ್ನ ಅದ್ದಿ ಕೆಂಪು ಕೊಳೆ ರೋಗವನ್ನು ಹತೋಟಿ ಮಾಡ್ತಿದ್ರು. ಇದೆಲ್ಲಾನು ಕೂಡ ಮಾಡಬಹುದು. ಈಗ ಬೀಜೋಪಚಾರ ಅಂತ ಅಂದ್ರೆ ಫಂಗಿಸೈಡ್ ಮತ್ತೆ ಮೊದಲನೇದಾಗಿ ರೈತರಿಗೆ ಬಹಳ ಒಂದು ಅನುಮಾನ ಏನು ಅಂದ್ರೆ ಯಾತ್ರಿಂದ ಮೊದಲು ನಾವು ಬೀಜೋಪಚಾರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮೊದಲು ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡ್ಬೇಕು ಅಂದ್ರೆ ರೈತ ಬಾಂಧವರು FIR ಅಂತ ಅಂದ್ಬಿಟ್ಟು ನಾಪ್ತ ಇಟ್ಕೋಬಿಟ್ರೆ ಸಾಕು. ಎಫ್ ಅಂದ್ರೆ ಫಂಗಿಸೈಡ್, ಐ ಅಂದ್ರೆ ಇನ್ಸೆಕ್ಟಿಸೈಡ್, ಮತ್ತೆ ಆರ್ ಅಂದ್ರೆ ರೈಜೋಬಿಯಂ ಅಂತ ಅಂದ್ಬಿಟ್ಟು ಮೊದಲು ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡ್ಬೇಕು. ಬೀಜೋಪಚಾರ ಅಂತ ಅಂದ್ರೆ ಉದಾಹರಣೆಗೆ ಭತ್ತದಲ್ಲಿ ಬೀಜೋಪಚಾರ ಬೆವಿಷ್ಟಿನು 100 ಗ್ರಾಮ್ ಒಂದು ಎಕರೆ ಬಿತ್ತನೆ ಬೀಜಕ್ಕೆ ಅಂದ್ರೆ 25 ಕೆಜಿ ಬಿತ್ತನೆ ಬೀಜಕ್ಕೆ 100 ಗ್ರಾಮ್ ಶಿಲೀಂಧ್ರನಾಶಕದಿಂದ ಮೊದಲು ಬೀಜೋಪಚಾರ ಮಾಡ್ಬೇಕು. ನಂತರ ಕೀಟನಾಶಕದಿಂದ ಬೀಜೋಪಚಾರ ಮಾಡ್ಬೇಕು. ಅವಶ್ಯಕತೆ ಇದ್ರೆ ಮಾಡ್ಬೋದು, ಇಲ್ಲ ಬೀಜದ ಮುಖಾಂತರ ಪ್ರಸಾರವಾಗುವಂತ ಅಥವಾ ತ್ರಿತ್ತು ಅಥವಾ ಬೇರೆ ಸೈನಿಕಗಳಿಂದ ಸಸಿಮಡಿಗಳನ್ನ ರಕ್ಷಣೆ ಮಾಡಬೇಕಾದ್ರೆ ಕ್ಲೋರೋಪೈಪಾಸ್ 2 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಅದನ್ನ ಬಳಸ್ಬೋದು. ಅಥವಾ ಕೊನೆಯದಾಗಿ ಗೊಬ್ಬರಗಳಿಂದ ಅಂದ್ರೆ ಇದರಲ್ಲಿ ಅಜೋಸ್ಪರ್ಲಮ್ ಅಂತ ಅಂದ್ಬಿಟ್ಟು, ಯಾಕೆಂದ್ರೆ ರೈಜೋಬಿಯಂ ಎಲ್ಲಾ ಕಡೆ ನಾವು ಕಾಳು ಬೆಳೆಗಳಿಗೆ ಎಣ್ಣೆ ಕಾಳು ಬೆಳೆಗಳಿಗೆ ಮಾತ್ರ ರೈಜೋಬಿಯಂ ಬಳಸಬೇಕು, ಮತ್ತು ಏಕದಳ ಬೆಳೆಗಳಿಗೆ ನಾವು ರೈಜೋಬಿಯಂ ಬಳಸಬಾರ್ದು. ಅದರ ಬದಲು ಅಜೋಸ್ಪರ್ಲಮ್ ನ ನಾವು ಬಳಸಿ ಬೀಜೋಪಚಾರ ಮಾಡಬಹುದು. ಈಗ ಭತ್ತಕ್ಕೆ ಉದಾಹರಣೆ ತಕ್ಕಂದ್ರೆ 100 ಗ್ರಾಮ್ ಶಿಲೀಂಧ್ರನಾಶಕ, 100 ml ಕೀಟನಾಶಕ, 200 ml ಅಜೋಸ್ಪರ್ಲಮ್, 200 ml ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಅನ್ಬಿಟ್ಟು PSP ಅಂತ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ. ಇವೆಲ್ಲದರಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುತ್ತೆ ಆದ್ರೆ ಭೂಮಿಯ ಮುಖಾಂತರ ಮತ್ತೆ ಬೀಜಗಳ ಮುಖಾಂತರ ಪ್ರಸಾರವಾಗುವಂತ ರೋಗವನ್ನ ಕಡಿಮೆ ಮಾಡಿ ಬೀಜವನ್ನ ಮುಕ್ತ ಮಾಡಿ ಮೊಳಕೆ ಪ್ರಮಾಣವನ್ನ ಜಾಸ್ತಿ ಮಾಡುವಂತದ್ದು ಮತ್ತು ಗಿಡದ ಬೆಳವಣಿಗೆಗೆ ಸಹಕಾರಿಯಾಗಿ ಹೆಚ್ಚು ಇಳುವರಿಯನ್ನ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಮಾಡಬಹುದು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಭತ್ತದಲ್ಲಿ ಆಯ್ತು. ಕಬ್ಬಿನ ಬೆಳೆಯಲ್ಲಿ ಕಬ್ಬಿನ ತುಂಡುಗಳಲ್ಲಿ 2 ಮುಖ್ಯವಾಗಿ ಈ ಬಿತ್ತನೆ ಬೀಜಗಳಿಂದ ಪ್ರಸಾರವಾಗುವಂತ ಬಿತ್ತನೆ ತುಂಡುಗಳಿಂದ ಕಬ್ಬಿನ ತುಂಡುಗಳಿಂದ ಪ್ರಸಾರವಾಗುವಂತ ರೋಗಗಳು ರೆಡ್ ರಾಟ್ ಡಿಸೀಸ್ ಅಂತ ಅಂದ್ಬಿಟ್ಟು ಅಂದ್ರೆ ಬಿತ್ತನೆ ಕೆಂಪು ಕೊಳೆ ರೋಗ ಅಂತ ಅಂದ್ಬಿಟ್ಟು ಅದು ಬರ್ತದೆ. ಇನ್ನೊಂದು ಅನಾನಸ್ ರೋಗ ಅಂತ ಬರ್ತದೆ, ಪೈನಾಪಲ್ ಡಿಸೀಸ್ ಅಂತ ಅಂದ್ಬಿಟ್ಟು. ಸೊ ಇವೆರಡು ಬಿತ್ತನೆ ಕಬ್ಬಿನಲ್ಲಿ ಬಹಳ ಮುಖ್ಯವಾಗಿ ಪ್ರಸಾರವಾಗುವಂತ ರೋಗಗಳು. ಇವನ್ನ ಹತೋಟಿ ಮಾಡ್ಬೇಕು ಅಂತ ಅಂದ್ರೆ ಬಿತ್ತನೆ ತುಂಡುಗಳನ್ನ ಮೊದಲು ಶಿಲೀಂಧ್ರನಾಶಕದಿಂದ 1 ಗ್ರಾಮ್ ಕಾರ್ಬಂಡಿಜಮ್ ಅಥವಾ ಬೆವಿಸ್ಟಿನ್ ಅಂತ ಅಂದ್ಬಿಟ್ಟು 1 ಲೀಟರ್ನಲ್ಲಿ ಕರಗಿಸಿ ಆ ದ್ರಾವಣದಲ್ಲಿ ಬಿತ್ತನೆ ಬೀಜಗಳನ್ನ ಸುಮಾರು 30 ನಿಮಿಷಗಳ ಕಾಲ ನಾವು ಬಿತ್ತನೆ ತುಂಡುಗಳನ್ನ ನೀರಿನಿಂದ ಅದ್ದಿ ನಂತರ ಬಿತ್ತನೆ ಮಾಡಿದ್ರೆ ಅದ್ರ ಜೊತೆಗೆ ಕ್ಲೋರೋಪೈರಿಪಾಸ್ ಮಿಕ್ಸ್ ಮಾಡ್ಕೋಬಹುದು. ಮತ್ತೆ ಅಲ್ಕೋಬ್ಯಾಕ್ಟರ್ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಅಂದ್ರೆ ಒಂದಾದ್ಮೇಲೆ ಒಂದು ಈಗ ಬೀಜೋಪಚಾರ ಮಾಡಿ ಅದನ್ನ 1-30 ನಿಮಿಷಗಳ ಕಾಲ ನೆರಳಲ್ಲಿ ಆರಿಸಿ ನಂತರ ಕೀಟನಾಶಕದಿಂದ ಕ್ಲೋರೋಪೈರಿಪಾಸ್. ಯಾಕೆಂದ್ರೆ ಬಿತ್ತನೆ ತುಂಡುಗಳು ಕೀಟದಿಂದ ಈ ಗೆದ್ದಲಿನಿಂದ ಹಾಳಾಗದಂತೆ ರಕ್ಷಿಸಲು ಬಿತ್ತನೆ ತುಂಡುಗಳನ್ನ ಕ್ಲೋರೋಪೈರಿಪಾಸ್ ಅಥವಾ ರೋಗರ್ ಡೈಮಿಥೈಲೇಟ್ ರೋಗರ್ ಅಂತ ಅಂದ್ಬಿಡ್ತಿರ್ತದೆ ಅದು 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸೊ ಅದನ್ನು ಕೂಡ ಉಪಚರಿಸಿದ ನಂತರ ಲಾಸ್ಟ್ ಕೊನೆ ಭಾಗದಲ್ಲಿ ನಾವು ಜೈವಿಕ ಗೊಬ್ಬರಗಳು ಅಜೆಟೋಬ್ಯಾಕ್ಟರ್ ಅಂತ ಸಿಗ್ತದೆ ಅದನ್ನ 200 ಗ್ರಾಮ್ ಮತ್ತೆ 200 ಗ್ರಾಮ್ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ. ಸೊ ಈ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಇವನ್ನ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುತ್ತೆ ಆದ್ರೆ ಮೊಳಕೆ ಪ್ರಮಾಣ ಜಾಸ್ತಿ ಆಗಿ ಗಿಡಗಳು ಚೆನ್ನಾಗಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಇನ್ನೂ ಒಂದು ವಿಧಾನದಲ್ಲಿ ನಾವು ಬಿತ್ತನೆ ಬೀಜವನ್ನ ಬೀಜೋಪಚಾರ ಮಾಡಬಹುದು. ಈ ಬಿಸಿ ನೀರಿನ ಸಾಕದಿಂದ ಕೂಡ ಬೀಜೋಪಚಾರ ಮಾಡಬಹುದು. ಯಾಕೆಂದ್ರೆ ಬಿಸಿ ನೀರನ್ನ ಸಾಕದಲ್ಲಿ 52 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ನೀರನ್ನ ಬಿಸಿ ಮಾಡ್ಬೇಕಂದ್ರೆ ನಾವು ಸ್ನಾನಕ್ಕೆ ಬಳಸುವಂತ ಒಂದು ಬಿಸಿನೀರು ಅಂತ ಒಂದು ಬೆಚ್ಚಗಿರುವಂತ ನೀರಿನಲ್ಲಿ ನಾವು ಈ ಬಿತ್ತನೆ ಬೀಜಗಳನ್ನ ಅದ್ದಿ ನಾಟಿ ಮಾಡುವಂತೆ ಆದರೆ ಈ ರೋಗಾಣುಗಳು ಬಿತ್ತನೆ ಆ ಒಂದು 52 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 30 ನಿಮಿಷಗಳ ಕಾಲ ಅದ್ದಿಟ್ಟಿದಾಗ ಈ ಬಿತ್ತನೆ ತುಂಬಗಳ ಮುಖಾಂತರ ಪ್ರಸಾರವಾಗುವಂತ ಕೊಲೆಟ್ರಿಕ್ಸಿನ್ ಇರ್ಬೋದು ಅಥವಾ ಸೆರಟೋಸಿಸ್ಟಿಸ್ ಅಂತ ಅಂದ್ಬಿಟ್ಟು ಎರಡು ಫಂಗಸ್ ಅನಾನಸ್ ರೋಗ ಮತ್ತೆ ರೆಡ್ ರಾಟ್ ಡಿಸೀಸ್ ಎರಡನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡಬಹುದು. ಮತ್ತೆ ತೊಗರಿ ಅಲಸಂದೆ ಅಂದ್ರೆ ಉದ್ದು ಹೆಸರು ಹುರುಳಿ ಸೊ ಇವು ಸಾಮಾನ್ಯ ಇತ್ತಿನ ದೇಶಕ್ಕೆ 1-3 ಕ್ವಿಂಟಾಲ್ ಒಂದು ಎಕರೆಗೆ ಇಳುವರಿ ಕೊಡ್ತವೆ ಬೆಳೆಗಳು. ನಾವು ಬೀಜೋಪಚಾರ ಮಾಡುತ್ತಿರುವ ಈ ತೊಗರಿಯಲ್ಲಿ ಬರುವಂತ ಸೊರಗು ರೋಗಗಳನ್ನ ಹತೋಟಿ ಮಾಡಿ ಹೆಸರು ಅಲಸಂದೆಯಲ್ಲಿ ಬರುವಂತ ಹಳದಿ ರೋಗ ಮತ್ತೆ ಹುರುಳಿನಲ್ಲಿ ಬರುವಂತ ಅಲಸಂದೆ ರೋಗವನ್ನ ನಾವು ಹತೋಟಿ ಮಾಡಬಹುದು. ಹಳದಿ ರೋಗವನ್ನ ಅಲಸಂದೆಯಿಂದ ಕೂಡ ಈ ಹಳದಿ ರೋಗ ಬರ್ತದೆ. ಅವರೆನಲ್ಲಿ ಬರುವಂತ ನುರ್ಜು ಅಥವಾ ಎಪಿಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುತ್ತೆ ಆದ್ರೆ ಹತೋಟಿ ಮಾಡಬಹುದು. ಈ ದ್ವಿದಳ ಧಾನ್ಯದಲ್ಲಿ ಬೀಜೋಪಚಾರ ಮಾಡ್ಬೇಕಾದ್ರೆ ಮೊದಲು ಈ ತೊಗರಿನಲ್ಲಿ ಬಿತ್ತನೆ ಬೀಜೋಪಚಾರ ಮಾಡ್ಬೇಕು ಅಂದ್ರೆ ಈ ವ್ಯವಸ್ಥೆಯನ್ನು 2 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಅದರ ಜೊತೆಗೆ ಕ್ಲೋರೋಸಿಂಡಿಫಾಸ್ ಅಥವಾ ಡೈಮಿಥೈಲ್ 2 ml 1 ಲೀಟರ್ ನೀರಿಗೆ ಮತ್ತೆ ಅದರ ಜೊತೆಗೆ ರೈಜೋಬಿಯಂ 200 ಗ್ರಾಮ್ 1 ಎಕರೆ ಬೀಜಕ್ಕೆ 200 ಗ್ರಾಮ್ ಅದನ್ನ ಬೆಲ್ಲದಲ್ಲಿ ಪಾಕ ಮಾಡಿ ಒಂದಷ್ಟು ಬೆಲ್ಲವನ್ನು 1/2 ಲೀಟರ್ನಲ್ಲಿ ಕರಗಿಸಿ ಅದರ ಜೊತೆಗೆ ಕುದಿಸಿ ಪಾಕ ಮಾಡಿದ ನಂತರ ರೈಜೋಬಿಯಂ ಜೀವಾಣುವನ್ನ ಮಿಶ್ರಣ ಮಾಡಿ ಆರಿಸ್ಬೇಕು. ನೀರನ್ನ ಬೆಲ್ಲದ ನೀರನ್ನ ಕುದಿಸಿ ಆರಿಸಿ ರೈಜೋಬಿಯಂ ಮಿಕ್ಸ್ ಮಾಡಿ ಲೇಪನ ಮಾಡಿ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದರಿಂದ ಶೇಕಡ 1-2 ಕ್ವಿಂಟಾಲ್ ಇಳುವರಿಯನ್ನ ನಾವು ಹೆಚ್ಚೆ ಪಡಿಬಹುದು. ರೈತ ಬಾಂಧವರು ಇದನ್ನ ಮಾಡೋದಿಲ್ಲ. ಸೊ ಹಾಗಾಗಿ ಇದನ್ನ ಮಾಡಿದ್ರೆ ತುಂಬಾ ಕಾಳು ಬೆಳೆಗಳಲ್ಲಿ ಹೆಸರಾಗ್ಬೋದು, ಉದ್ದಾಗ್ಬೋದು, ಅಲಸಂದೆ ಆಗ್ಬೋದು, ಅವರೆ ಆಗ್ಬೋದು, ಹುರುಳಿ ಆಗ್ಬೋದು, ನಿಮಗೆ 1-2 ಕ್ವಿಂಟಾಲ್ ಈ ಬೀಜೋಪಚಾರದಿಂದ ಇಳುವರಿ ಮಟ್ಟ ಜಾಸ್ತಿ ಆಗ್ತದೆ. ಮತ್ತೆ ಈ ತರಕಾರಿ ಬೆಳೆಗಳಲ್ಲಿ ಕೂಡ ನಾವು ಈ ಬೀಜೋಪಚಾರ ಮಾಡೋದ್ರಿಂದ ಇದು ಮಾಡಬಹುದು. ಮತ್ತೆ ಬೀಜೋಪಚಾರದ ಉಪಯೋಗಗಳು ಏನು ಅಂತ ಅಂದ್ರೆ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಬೀಜೋಪಚಾರ ಪ್ರಮುಖ ಪಾತ್ರ ವಹಿಸುವುದು. ಮತ್ತೆ ಬೀಜೋಪಚಾರವು ಬೀಜ ಕೊಳೆಯುವುದನ್ನು ತಪ್ಪಿಸಿ ಮೊಳಕೆ ಒಡೆಯುವುದನ್ನು ಹೆಚ್ಚಿಸ್ತದೆ. ಬೀಜೋಪಚಾರ ರೋಗದ ಸೋಂಕು ಗಿಡಕ್ಕೆ ಹರಡದಂತೆ ತರುತ್ತದೆ, ಅಂದ್ರೆ ಬೀಜದ ಮುಖಾಂತರವಾಗುವ ಪ್ರಸಾರವಾಗುವನ್ನ ಹತೋಟಿ ಮಾಡುತ್ತದೆ. ಈಗ ಉದಾಹರಣೆಗೆ ಬೀಜದ ಮುಖಾಂತರ ಪ್ರಸಾರವಾಗುವಂತ ರೋಗ ಯಾವುದು ಅಂತ ಅಂದ್ರೆ ಬೀನ್ಸ್ ನಲ್ಲಿ ಕೊಳೆ ರೋಗ ಅಂತ ಬರ್ತದೆ, ಮತ್ತೆ ಭತ್ತದಲ್ಲಿ ಊದು ಭತ್ತ ರೋಗ ಅಂತ ಬರ್ತದೆ, ದುಂಡಾಣು ಅಂಗಮಾರಿ ರೋಗ ಅಂತ ಬರ್ತದೆ, ಬಾಳೆನಲ್ಲಿ ಸೊರಗು ರೋಗ ಅಂತ ಬರ್ತದೆ. ಇವೆಲ್ಲ ಕಂದುಗಳ ಮುಖಾಂತರ ಬರುವಂತಹದ್ದು. ಅಂದ್ರೆ ಕಂದು ಅಂದ್ರೆ ಬೀಜ ಮತ್ತೆ ಸುಂಟಿನಲ್ಲಿ ಕೊಳೆ ರೋಗ ಬರ್ತದೆ. ಸೊ ಇವೆಲ್ಲನೂ ಕೂಡ ನಾವು ಬೀಜೋಪಚಾರದಿಂದ ಹತೋಟಿ ಮಾಡಬಹುದು. ಮತ್ತೆ ಮಣ್ಣಿನಲ್ಲಿ ಈಗ ಬೀಜ ಚೆನ್ನಾಗಿದ್ದು ಮಣ್ಣಿನಲ್ಲಿ ಹತ್ರ ಆದ್ರೆ ಮಣ್ಣು ಚೆನ್ನಾಗಿಲ್ಲದಾಗ ಮಣ್ಣಿನಲ್ಲಿ ರೋಗದ ಸೋಂಕು ಗಿಡಕ್ಕೆ ಹರಡದಂತೆ ತಡೆಗಟ್ಟುತ್ತದೆ. ನಾವು ಯಾವಾಗ ಬೀಜೋಪಚಾರ ಮಾಡ್ತೀವಿ ಮಣ್ಣಿನಲ್ಲಿ ಇರುವಂತ ರೋಗಾಣುಗಳು ಬೀಜಕ್ಕೆ ತಗೊಳ್ಳದಂತೆ ಗಿಡಗಳು ಚೆನ್ನಾಗಿ ಮೊಳಕೆ ಬಂದು ಗಿಡಗಳು ಚೆನ್ನಾಗಿ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಬೀಜೋಪಚಾರ ಅನ್ನೋದು ಒಂದು ಸರಳ ವಿಧಾನ, ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಸುಲಭದಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿಯನ್ನ ಹೆಚ್ಚು ಆದಾಯವನ್ನ ಈ ಒಂದು ಬೀಜೋಪಚಾರದಿಂದ ನಾವು ಪಡಿಬಹುದು. ಬೀಜೋಪಚಾರ ಬೆಳೆಗೆ ಸಿಂಪಡಿಸಬೇಕಾದ ಶಿಲೀಂಧ್ರಗಳ ಪ್ರಮಾಣವನ್ನು ಕಡಿತಗೊಳಿಸುತ್ತದೆ. ಅಂದ್ರೆ ಈ ಬೀಜೋಪಚಾರದಿಂದ ನಾವು ಬೆಳೆಗಳಿಗೆ ಈಗ 1 ಎಕರೆ ಬೆಳೆಗೆ ನಾವು ಸುಮಾರು 200 ಲೀಟರ್ ದ್ರಾವಣವನ್ನ ಸಿಂಪಡಣೆ ಮಾಡಬೇಕಾಯ್ತದೆ. ಸೊ ಬೀಜೋಪಚಾರದಿಂದ ನೀವು ಬರೀ 100 ಗ್ರಾಮ್ ಅಲ್ಲಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಸುಲಭ ವಿಧಾನದಲ್ಲಿ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಮಾಡದಂತೆ ನಾವು ಎಷ್ಟು ಆದಾಯವನ್ನ ಬೀಜೋಪಚಾರದಲ್ಲಿ ಪಡೆಯಬಹುದು. ಬೀಜೋಪಚಾರ ಮಾಡಿದ್ದಲ್ಲಿ ರೋಗ ನಿರ್ವಹಣೆ, ರಾಸಾಯನಿಕಗಳು ಕಡಿಮೆಯಾಗಿ ಪರಿಸರ ಸ್ನೇಹಿ ವಿಧಾನವಾಗುವುದು. ಮತ್ತೆ ಬಿತ್ತನೆ ಬೀಜದ ಬೀಜೋಪಚಾರದ ಉದ್ದೇಶ ಏನು ಅಂತ ಅಂದ್ರೆ, ಸಾಮಾನ್ಯವಾಗಿ ನಾವು ರೈತರು ಮಾಡುವಂತಹದ್ದು ಭತ್ತದ ಬೀಜದಲ್ಲಿ ಉಪ್ಪಿನ ದ್ರಾವಣದಿಂದ ಬೀಜೋಪಚಾರವನ್ನ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅಂದ್ರೆ 1 ಕೆಜಿ ಉಪ್ಪು 4 ಭಾಗ ನೀರು, 1 ಭಾಗ ಉಪ್ಪು 4 ಭಾಗ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿ ಅದರಲ್ಲಿ ಹಿಂದಿನಲ್ಲಿ ರೈತರೇ ಆಯ್ಕೆ ಮಾಡಿದಂತ ಬೀಜಗಳನ್ನು ಇದಕ್ಕೆ ಅಜ್ಜಿದಾಗ ಏನಾಗ್ತಿತ್ತು, ಜಳ್ಳು ಇರುವಂತ ಬೀಜಗಳು ಮೇಲೆ ಬರ್ತಿದ್ದೋ, ಅರೆ ಬಲಿತ ಬೀಜಗಳನ್ನ ಬೇರ್ಪಡಿಸಿ ಸದೃಢ ಬೀಜಗಳು ಕೆಳಗಡೆನೆ ಇದಾಗ್ತಿತ್ತು. ಇದೊಂದು 15-20 ನಿಮಿಷಗಳ ಕಾಲ ಉಪ್ಪಿನ ದ್ರಾವಣದಿಂದ ಬೀಜೋಪಚಾರ ಮಾಡಿ ನಂತರ ಈ ಬೀಜೋಪಚಾರ ಮಾಡಿದಂತ ನೀರಿನಲ್ಲಿ 2-3 ಸಾರಿ ಚೆನ್ನಾಗಿ ತೊಳೆದು ನೆರಳಿನಿಂದ ಹಾಕಿ ಬೀಜೋಪಚಾರ ಮಾಡೋದ್ರಿಂದ ದೃಢಕಾಯವಾದಂತ ಮತ್ತೆ 80-90% ಬೀಜಗಳನ್ನು ಮೊಳಕೆ ಪ್ರಮಾಣವನ್ನ ನೋಡಬಹುದು. ಮತ್ತೆ ಶೀಘ್ರ ಮತ್ತು ಸಮನ್ವಯ ಮೊಳಕೆಗಾಗಿ ಬಿತ್ತನೆಗೆ ಮುನ್ನ ನಿಯಮಿತ ಸಮಯದಲ್ಲಿ ಬಿತ್ತನೆ ಬೀಜವನ್ನು ನೀರಿನಲ್ಲಿ ನೆಲೆಸುವುದರಿಂದ ಉತ್ತಮ ಪ್ರಮಾಣದ ಸಮನಾದ ಮೊಳಕೆ ಪಡೆಯಬಹುದು. ಈಗೇನ್ ಮಾಡ್ತೀವಿ, ತೊಗರಿ ಬೀಜವನ್ನ ಬಿತ್ತುತ್ತೀವಿ ಅಥವಾ ಅಲಸಂದೆ ಬಿತ್ತುತ್ತೀವಿ ಅಥವಾ ಹೆಸರು ಉದ್ದನ್ನ ಬಿತ್ತುತ್ತೀವಿ, ತೇವಾಂಶ ಕಡಿಮೆ ಆದಾಗ ಈ ಬಿತ್ತನೆ ಬೀಜಗಳನ್ನ ಸ್ವಲ್ಪ ಒಂದು 2-3 ಗಂಟೆಗಳ ಅಂದ್ರೆ ಬಿತ್ತನೆಗೆ ಮುನ್ನ ಒಂದು 2-3 ಗಂಟೆಗಳ ಕಾಲ ತಣ್ಣೀರಿನಲ್ಲಿ ನೆನೆಸಿ ನಂತರ ಈ ಬಿತ್ತನೆ ಬೀಜಗಳನ್ನು ಹೆಸರು ಅಥವಾ ಉದ್ದುಗಳಾದ್ರೆ ಈ ಬಿತ್ತನೆ ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಒಂದು ರಾಸಾಯನಿಕ ಸಿಗ್ತದೆ, ಅದನ್ನ ತಂದು ಈ ಸುಣ್ಣದ ಕ್ಲೋರೈಡ್ ನಲ್ಲಿ 1-30 ನಿಮಿಷಗಳ ಕಾಲ ನೆನೆಸಿ ನಂತರ ನೆರಳಿನಲ್ಲಿ ಆರಿಸಿ ಬಿತ್ತನೆ ಮಾಡುವುದರಿಂದ ಬರ ನಿರೋಧಕ ಶಕ್ತಿಯನ್ನ ನಾವು ಹೆಸರು ಮತ್ತೆ ಉದ್ದಿನಲ್ಲೇ ಬೆಳೆಯಬಹುದು. ಮತ್ತೆ ರೋಗ ನಿಯಂತ್ರಣಕ್ಕೆ ಬೀಜ ಅಥವಾ ಮಣ್ಣಿನಿಂದ ಪ್ರಸಾರವಾಗುವಂತ ಶಿಲೀಂಧ್ರ ರೋಗಗಳನ್ನ ನಾವು ಈ ಬೀಜೋಪಚಾರದಿಂದ ಆಕೃತಿ ಮಾಡಬಹುದು. ಪರಿಸರದಲ್ಲಿನ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸುವುದು. ಈಗ ನಾವು ಬೀಜೋಪಚಾರ ಮಾಡುವುದು ಅಜೋಸ್ಪರ್ಮ್ ಅಥವಾ ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಇದರಿಂದ ಬೀಜೋಪಚಾರ ಮಾಡಿದ್ರೆ ಅಥವಾ ರೈಜೋಬಿಯಿಂದ ಬೀಜೋಪಚಾರ ಮಾಡಿದ್ರೆ ವಾತಾವರಣದಲ್ಲಿ ಇರುವಂತ ಸಾರಜನಕವನ್ನ ಕಾಳುಗಳಿಗೆ ರೈಜೋಬಿಯಮಿಂದ ಬೀಜೋಪಚಾರ ಮಾಡಬೇಕು. ಮೊದಲು ಶಿಲೀಂಧ್ರನಾಶಕ, ನಂತರ ಯಾವುದಾದ್ರೂ ಕೀಟನಾಶಕ, ನಂತರ ರೈಜೋಬಿಯಮಿಂದ ಬಿತ್ತನೆ ಬೀಜೋಪಚಾರ ಮಾಡಿ ನಾವು ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡದೇ ಆದರೆ ಇಳುವರಿಯನ್ನ ಎಲ್ಲಾ ಕಾಳು ಬೆಳೆಗಳಲ್ಲಿ 1-2 ಕ್ವಿಂಟಾಲು ನಾವು ಪಡಿಬಹುದು. ಮತ್ತೆ ಬೆಂಕಿ ರೋಗ, ಎಲೆ ಕವಚ ಕೊಳೆ ರೋಗ, ಊದುಬತ್ತಿ ರೋಗ, ದುಂಡಾನುಸರ ರೋಗ, ಕಂದು ಚುಕ್ಕೆ ರೋಗ, ಈ ಭತ್ತದಲ್ಲಿ ಒಂದೇ ಒಂದು ಬೀಜೋಪಚಾರದಿಂದ 5 ರೋಗಗಳನ್ನ ಹತೋಟಿ ಮಾಡಬಹುದು. ಜ್ಯೋತಿ ತಳಿನಲ್ಲಿ ಊದುಬತ್ತಿ ರೋಗ ಮತ್ತೆ ದುಂಡಾನುಸರ ರೋಗ ಹೆಚ್ಚಾಗಿ ಬೆಳೀತಾರೆ. ಶ್ರೀನರಸೀಪುರ ಮತ್ತೆ ಕೆಆರ್ ನಗರದ ಭಾಗಗಳಲ್ಲಿ ಈ ಜ್ಯೋತಿ ತಳಿ ಭತ್ತವನ್ನ ಹೆಚ್ಚಾಗಿ ಬೆಳೀತಾರೆ. ಇದು ಕೆಂಪು ಅಕ್ಕಿ ಇರೋದ್ರಿಂದ ಕೇರಳ ಮತ್ತು ಮಂಗಳೂರಿನಲ್ಲಿ ಉತ್ತಮ ಮಾರುಕಟ್ಟೆ ಇರೋದ್ರಿಂದ ರೈತರು ಇದನ್ನೇ ಬೆಳೀತಾರೆ. ಯಾವುದೇ ರೋಗ ಬಂದರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇಳುವರಿನ ಪಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಇತ್ತೀಚೆಗೆ ಈ ದುಂಡಾಣು ಸೊರಗು ರೋಗ ಬಂದಿದೆ. ತಾವು ದುಂಡಾಣು ಸೊರಗು ರೋಗಕ್ಕೆ ಭವಿಷ್ಯದಿಂದ ಬೀಜೋಪಚಾರ ಮಾಡಿ ಬೆಂಕಿ ರೋಗ ಅಥವಾ ಟ್ರೈಸೈಕ್ಲೋಸನ್, ಬೆಂಕಿ ರೋಗ ಎಲ್ಲಿ ಹೆಚ್ಚಿಗೆ ಪ್ರದೇಶದಲ್ಲಿ ಇರ್ತದೆ ಅಲ್ಲಿ ಬೀಮ್ ಅಂತ ಅಥವಾ ಟ್ರೈಸೈಕ್ಲೋಸನ್ ಅಂತ ಅಂದ್ಬಿಟ್ಟು 75 ಗ್ರಾಮ್ 25 ಕೆಜಿ ಬಿತ್ತನೆ ಬೀಜಕ್ಕೆ ಬೆರೆಸಿ 1 ಎಕರೆ ಬೇಕಾಗ್ತದೆ. ಇದನ್ನ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದೇ ಆದರೆ ಮತ್ತೆ ಇದೇ ಬೀಜವನ್ನ ನಂತರ ದುಂಡಾಣು ಸೊರಗು ರೋಗ ಹತೋಟಿ ಮಾಡಲು ಅಂದ್ರೆ ಜ್ಯೋತಿ ತಳಿನಲ್ಲಿ ನಾನು ಹೇಳ್ತಾ ಇರೋದು ಮೊದಲು ಬೀಮಿಯಿಂದ ಬೀಜೋಪಚಾರ ಮಾಡಬೇಕು, ನಂತರ ಕಾಪರಾಕ್ಷಿ ಕ್ಲೋರೈಡ್ 2 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ, ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ 1/4 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಇವೆರಡನ್ನೂ ಸೇರಿಸಿ ಮಾಡೋದ್ರಿಂದ ಬೆಂಕಿ ರೋಗ ಮತ್ತೆ ದುಂಡಾಣು ಸೊರಗು ರೋಗವನ್ನ ಮತ್ತೆ ಎಲೆ ಕವಚ ರೋಗವನ್ನ ನಾವು ಸಮರ್ಪಕವಾಗಿ ಭತ್ತದಲ್ಲಿ ನಿರ್ವಹಣೆ ಮಾಡಬಹುದು. ಅದರ ಜೊತೆಗೆ ಅಜೋಸ್ಪರ್ಲಮ್ ಮತ್ತೆ ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾದಿಂದ ಕೂಡ ಬೀಜೋಪಚಾರ ಬಿತ್ತನೆ ಮಾಡೋದ್ರಿಂದ ಇದ್ರೆ ಅಂದ್ರೆ ಸಾರಜನಕದ ಪ್ರಮಾಣವನ್ನ ಕಡಿಮೆ ಮಾಡುವಂತದ್ದು, ರಂಜಕದ ಪ್ರಮಾಣವನ್ನ ಕಡಿಮೆಯಾಗಿ ಹೆಚ್ಚು ಇಳುವರಿ ಪಡೆಯಲು ಅನುಕೂಲ ಆಗ್ತದೆ. ಮತ್ತೆ ಒಂದೇ ಸಮನೆ ಮೊಳಕೆ ಬಂದು ಗಿಡಗಳು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಇದರಿಂದ ನಾವು ಅಜೋಸ್ಪರ್ಲಮ್ ಭತ್ತದಲ್ಲಿ ಬೀಜೋಪಚಾರ ಮಾಡುವುದರಿಂದ 10-15% ಸಾರಜನಕವನ್ನ ಉಳಿತಾಯ ಮಾಡಿ ಮತ್ತೆ ಇಳುವರಿಯಲ್ಲಿ 10-15% ಇಳುವರಿಯನ್ನ ನಾವು ಹೆಚ್ಚಿಗೆ ಪಡಿಬಹುದು. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ. ಒಂದು FIR ಅಂತ ಜ್ಞಾಪಕ ಇಟ್ಕೋಬೇಕು ಅಂತ ಅಲ್ವಾ? ಹೌದು ಸರ್, ಇದು ರೈತರು ಮಾಡೋದಿಲ್ಲ. ಇದನ್ನ ಇದೊಂದು FIR ಅಂತ ಇಟ್ಕೋಬಿಟ್ರೆ, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ನ ಫೈಲ್ ಮಾಡ್ತಾರಲ್ಲ, ಆ FIR ಅಲ್ಲ ಇದು. ಇದು ಫಂಜಿಸೈಡ್, ಇನ್ಸೆಕ್ಟಿಸೈಡ್, ರೈಜೋಬಿಯಂ ಅಂತ. ಒಂದು ಮೊದಲು ಫಂಜಿಸೈಡ್ ಇಂದ ಬೀಜೋಪಚಾರ ಮಾಡ್ಬೇಕು, ನಂತರ ಇನ್ಸೆಕ್ಟಿಸೈಡ್, ನಂತರ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡ್ಬೇಕು. ಕೆಲವು ಸಂದರ್ಭದಲ್ಲಿ ರೋಗಗಳನ್ನು ಹತೋಟಿ ಮಾಡಿ ಕೀಟಗಳ ಬೀಜದ ಮುಖಾಂತರ ಆಗುವ ಪ್ರಸಾರವಾಗುವ ಅಥವಾ ಮೊಳಕೆ ಬಂದಂತ ಸಸಿಗಳಿಗೆ ಕೀಟಗಳ ಹಾವಳಿಯಿಂದ ಸಸಿ ಮಡಿಗಳನ್ನ ಸುಮಾರು 30-40 ದಿನಗಳವರೆಗೆ ಕಾಪಾಡಬಹುದು. ಈಗ ಗೋವಿಂದರಾಜ್ ಅವರೇ, ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ನಾವು ಸಾವಯವ ಕೃಷಿ ವಿಧಾನದಲ್ಲಿ ರಾಸಾಯನಿಕಗಳನ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತೀವಿ. ಈ ಐ ಏನ್ ಬಂತು FIR ಅಲ್ಲಿ, ಐ ಜಾಗದಲ್ಲಿ ಕ್ರಿಮಿನಾಶಕಗಳು ಕೀಟನಾಶಕಗಳ ಬದಲು ಅಲ್ಲ, ಇಲ್ಲಿ ಎಲ್ಲಿ ರೈತ ಬಾಂಧವರು ರಾಸಾಯನಿಕ ಕೃಷಿ ಮಾಡ್ತಾರೆ ಅದನ್ನ ಬಳಸ್ಕೋಬಹುದು. ಸಾವಯವ ಕೃಷಿಯಲ್ಲಿ ಬೀಜಾಮೃತ, ರೈತರು 50 ಲೀಟರ್ ನೀರು ತಕೊಂಡು 5 ಕೆಜಿ ಸಗಣಿ, 5 ಕೆಜಿ ಗಂಜಳ, 50 ಗ್ರಾಮ್ ಸುಣ್ಣ, ಸೊ ಇದನ್ನ 50 ಲೀಟರ್ ನಲ್ಲಿ ಮಿಕ್ಸ್ ಮಾಡ್ಕೊಂಡು ಭತ್ತದ ಬೀಜ ಅಥವಾ ಯಾವುದೇ ಬೀಜಗಳನ್ನಾಗ್ಲಿ ಇತರಲ್ಲಿ ಒಂದು 30-40 ನಿಮಿಷಗಳ ಕಾಲ ಈ ಬೀಜಾಮೃತದಲ್ಲಿ ಅದ್ದಿ ನಂತರ ರೋಗ ಮತ್ತು ಕೀಟಗಳನ್ನ ಹತೋಟಿ ಮಾಡಬೇಕು ಅಂದ್ರೆ ಟ್ರೈಕೋಡರ್ಮಾ ಆರ್ಜಿನಮ್ ಅಂತ ಇದೆ, ಸುಡೋಮೋನಸ್ ಬ್ಯಾಕ್ಟೀರಿಯಾ ಡಿಸೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಸುಡೋಮೋನಸ್ ಫ್ಲೋರೆಸೆನ್ಸ್ ಅಂತ ಇದೆ. ಇದರಿಂದ 5-10 ಗ್ರಾಮ್ನ ಇದನ್ನ 1 ಕೆಜಿ ಬಿತ್ತನೆ ಬೀಜಕ್ಕೆ ಬೆರೆಸಿ ಮತ್ತೆ ಅಜೆಟೋಬ್ಯಾಕ್ಟರ್, ಫಾಸ್ಫೇಟ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಇವೆಲ್ಲಾನು ಸಾವಯವ ಕೃಷಿನಲ್ಲಿ ಏನ್ ಮಾಡ್ಬೋದು ರೈತ ಬಂದವರು ಅಂತ ಅಂದ್ರೆ, ಟ್ರೈಕೋಡರ್ಮ 10 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ, ಮತ್ತೆ ಫಾಸ್ಫೇಟ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಅಜೋಸ್ಪೆರಲ್ 10 ಗ್ರಾಮ್, ಫಾಸ್ಫೇಟ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ 10 ಗ್ರಾಮ್, ಟ್ರೈಕೋಡರ್ಮ 10 ಗ್ರಾಮ್ ಎಲ್ಲಾನು ಮಿಕ್ಸ್ ಮಾಡಿ ಒಂದೇ ಸಾರಿ ಬಳಸಬಹುದು. ಯಾವುದೇ ರೀತಿಯ ದುಷ್ಪರಿಣಾಮ ಮೊಳಕೆಯನ್ನೇ ಆಗ್ಲಿ ಅಥವಾ ರೋಗ ಹತೋಟಿ ಮಾಡ್ಲಿಕ್ಕೆ ಯಾವುದೇ ರೀತಿಯ ಗಿಡಗಳು ಸಸ್ಯಗಳು ಸರಿಯಾಗಿ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಈಗ ಈ ತರ ಒಂದು ಬೀಜೋಪಚಾರ ಮಾಡಿದ ಮೇಲೆ ಅದನ್ನ ನೆರಳಿನಲ್ಲಿ ಒಣಗಿಸಿ ಆಮೇಲೆ ನೀವು ಭೂಮಿಗೆ ಹಾಕಿ ಅಂತ ನಾವು ಹೇಳ್ತೀವಿ. ಯಾವುದೇ ರೈತರು ಬೀಜೋಪಚಾರ ಮಾಡಿದ್ಮೇಲೆ ಜೈವಿಕ ಗೊಬ್ಬರಗಳಿಂದ ಹಿಡುಕೋಬಾರ್ದು, ಯಾಕೆಂದ್ರೆ ಅದೊಂದು ಜೀವಿ ಇರುವಂತ ವಸ್ತು. ಬೀಜೋಪಚಾರ ಮಾಡ್ಬಿಟ್ಟು ಬೇಕಾದ್ರೆ ಶಿಲೀಂದ್ರನಾಶಕ ಕೀಟನಾಶಕದಿಂದ ಮೊದಲು ಬೀಜೋಪಚಾರ ಮಾಡಿಟ್ಕೊಂಡು ಜೈವಿಕ ಗೊಬ್ಬರಗಳನ್ನ ಲಾಸ್ಟ್ ಅಲ್ಲಿ ಈಗ ತೊಗರಿನೇ ಆಗ್ಲಿ ಅಲಸಂದೆ ಆಗ್ಲಿ ಉದ್ದು ಆಗ್ಲಿ ರೈಜೋಬಿಯಮ್ಮ ಯಾವಾಗ ಮಳೆ ಬೀಳ್ತದೆ ಭೂಮಿ ಸಿದ್ಧತೆ ಮಾಡ್ಕೊಂಡು ಅವಾಗ ಈ ಕೀಟನಾಶಕ ಮತ್ತೆ ರೋಗನಾಶಕದಿಂದ ಬೀಜೋಪಚಾರ ಮಾಡಿದಂತ ಬೀಜಗಳನ್ನ ಲಾಸ್ಟ್ ಅಲ್ಲಿ ಜೈವಿಕ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಅಲ್ಲೇ ಬಿತ್ತನೆ ಮಾಡಬೇಕು. ರೈತ ಬಾಂಧವರು ಇದೊಂದು ಎಚ್ಚರವನ್ನ ವಹಿಸಿದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ. ಈ ಬೀಜೋಪಚಾರ ಸುಂಠಿನಲ್ಲೂ ಕೂಡ ಮಾಡಬಹುದು. ಸುಂಠಿ ಇದರಲ್ಲಿ ಈಗ ಕೊಳೆ ರೋಗ ಬರ್ತದೆ ಸುಂಠಿನಲ್ಲಿ, ಆ ಬಾಳಿನಲ್ಲಿ ಗೆಡ್ಡೆ ರೋಗ ಅಥವಾ ಪನಾಮ ಸೊರಗು ರೋಗ ಅಂತ ಬರ್ತದೆ. ಸೊ ಅವನ್ನ ಹತೋಟಿ ಮಾಡಲು ಈಗ ಸುಂಠಿನಲ್ಲಿ ಹತೋಟಿ ಮಾಡಲು ಮೆಟಾಲಾಕ್ಸಿಲ್ ಅಂತ ಒಂದು ಫಂಜಿಸೈಡ್ ಇದೆ, ಮೆಟಾಲಾಕ್ಸಿಲ್ ಅಥವಾ ರಿಡೋಮಿಲ್ ಅಂತ ಅಂದ್ಬಿಟ್ಟು, ಅದು 3 ಗ್ರಾಮ್ 1 ಕೆಜಿ ಬಿತ್ತನೆ ಬೀಜಕ್ಕೆ ಅಂದ್ರೆ ಗೆಡ್ಡೆಗಳಿಗೆ 2 ml ಅಥವಾ 3 ml ಕ್ಲೋರೋಪೈರಿಫಾಸ್, 1 ಕೆಜಿ ಶುಂಠಿ ಬಿತ್ತನೆ ಗೆಡ್ಡೆಗಳಿಗೆ. ನಂತರ ಅಜೆಟೋಬ್ಯಾಕ್ಟರ್ನ ಇಲ್ಲಿ ಬಳಸಬೇಕಾಯ್ತದೆ, ಅಜೆಟೋಬ್ಯಾಕ್ಟರ್ನ ಇಲ್ಲಿ ಜೈವಿಕ ಗೊಬ್ಬರವಾಗಿ ಬಳಸಬೇಕಾಯ್ತದೆ. ಇದು 10 ಗ್ರಾಮ್ 1 ಕೆಜಿ ಗೆಡ್ಡೆಗಳಿಗೆ ಬಳಸಬೇಕು. ಸೊ ಇವು ಒಂದಾದ್ಮೇಲೆ ಒಂದು 20-30 ನಿಮಿಷ ನೆರಳಿನಲ್ಲಿ ಬೆಳೆಸಿ ಅಥವಾ ಈ ಕೀಟನಾಶಕ ಶಿಲೀಂದ್ರನಾಶಕವನ್ನ ಜೊತೆಯಲ್ಲಿ ಬೆರೆಸಿ ಬೀಜೋಪಚಾರ ಮಾಡಿ ಕೊನೆಯದಾಗಿ ಅಜೆಟೋಬ್ಯಾಕ್ಟರ್ನಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಬೀಜಗಳನ್ನ ಬಿತ್ತನೆ ಮಾಡುತ್ತೆ. ಆದರೆ ಗೆಡ್ಡೆ ಕೊಳೆ ರೋಗಗಳು ಬೀಜದ ಗೆಡ್ಡೆಗಳ ಮುಖಾಂತರ ಪ್ರಸಾರವಾಗುವಂತ ರೋಗ ಅಥವಾ ಭೂಮಿಯಲ್ಲಿ ಪ್ರಸಾರವಾಗುವಂತ ರೋಗಗಳನ್ನ ಹತೋಟಿ ಮಾಡಬಹುದು. ಮತ್ತೆ ಈ ಬಾಳೆನಲ್ಲಿ ಕಂದುಗಳು, ರೈತ ಬಾಂಧವರು ಕಂದುಗಳು ತಗೋಬರ್ತಾರೆ, ಕಂದುಗಳನ್ನೇ ತಗೊಳಿಸಿ ಕೆಲವು ಈ ಏಲಕ್ಕಿ ಬಾಳೆ ಮತ್ತೆ ನಂಜನಗೂಡು ರಸಬಾಳೆ ಮತ್ತೆ ಈನೈನು ಇವೆಲ್ಲನು ಕಂದುಗಳ ಮುಖಾಂತರ ಕೆಲವು ರೈತರು ಗಿಡಗಳನ್ನ ನೆಡ್ತಾರೆ. ಈ ಕಂದುಗಳನ್ನ ತಂದು ಅವುಗಳನ್ನ ಸವರಿ ನಂತರ ಸಗಣಿನಲ್ಲಿ ಅಜ್ಜಿ ಅದರ ಜೊತೆಗೆ ಈ ಟ್ರೈಕೋಡರ್ಮ ಆರ್ಜಿನಮ್ ಸುಡೋಮೋನಸ್ ಫ್ಲೋರೆಸೆನ್ಸ್ ಇವತ್ತಿನಲ್ಲಿ 10 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ನಂತರ ನಾವು ಬಿತ್ತನೆ ಬೀಜ ಮಾಡಿದ್ರೆ ಆದ್ರೆ ಸಾವಯವ ಕೃಷಿನಲ್ಲಿ ಬೀಜದ ಮುಖಾಂತರ ಮತ್ತೆ ಮಣ್ಣಿನ ಮುಖಾಂತರ ಪ್ರಕಾರವಾಗುವಂತ ರೋಗಗಳನ್ನ ಹತೋಟಿ ಮಾಡ್ಬೋದು. ಸಗಣಿ ಮತ್ತೆ ಗಂಧದಲ್ಲಿ ಅದ್ದಿ ನಾವು ನೆಡುವುದರಿಂದ ಮೊಳಕೆ ಬೇಗ ಬರ್ತದೆ ಬಾಳೆ ಕಂದುಗಳಲ್ಲಿ. ಇದನ್ನು ಕೂಡ ಈ ರೋಗವನ್ನ ಬೀಜದ ಮುಖಾಂತರ ಅಂದ್ರೆ ಕಂದುಗಳ ಮುಖಾಂತರ ಪ್ರಸಾರವಾಗುವಂತ ಒಂಚಿಟಾಪ್ ಬನಾನಾ ಇರ್ಬೋದು ಅಥವಾ ಸೊರಗು ರೋಗ ಇರ್ಬೋದು ಅಥವಾ ಎಪಿಕ್ಸ್ ಬರ್ತದೆ ಇದಕ್ಕೆ, ಅದನ್ನು ಕೂಡ ಈ ಕೀಟನಾಶಕದಿಂದ ಅದ್ದಿ ನಾವು ಬಿತ್ತನೆ ಮಾಡುತ್ತೆ ಆದ್ರೆ ಕೀಟ ಮತ್ತು ರೋಗಗಳನ್ನ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಅನ್ಬಿಟ್ಟು ಬಾಳೆನಲ್ಲಿ. ಅಂದ್ರೆ ಬಹುತೇಕ ಎಲ್ಲಾ ಬೆಳೆಗಳಲ್ಲೂ ಈ ಬೀಜೋಪಚಾರದ ಪ್ರಾಮುಖ್ಯತೆ ಬಹಳಷ್ಟು ಇರುತ್ತೆ. ಅದನ್ನ ನಾವು ಅರ್ಥಕೊಂಡು ಪ್ರಾರಂಭದಲ್ಲಿ ಸ್ವಲ್ಪ ಶ್ರಮ ಅಂತ ಅನಿಸಿದ್ರು ಅದನ್ನ ಮಾಡೋದ್ರಿಂದ ಬೆಳೆಯ ಉಳಿದ ಅವಧಿಯಲ್ಲಿ ನಾವು ಮಾಡಬೇಕಾದಂತಹ ಖರ್ಚು ಅಥವಾ ಆ ನಂತರ ಕೈಗೊಳ್ಳಬೇಕಾದಂತಹ ಹತೋಟಿ ಕ್ರಮಗಳು ಇವೆಲ್ಲವನ್ನ ಸುಲಭ ಮಾಡ್ಕೊಳ್ಬಹುದು ಅಲ್ವಾ ಡಾಕ್ಟರ್ ಗೋವಿಂದರಾಜ್ ಅವರೇ? ಹೌದು ಸರ್, ಖಂಡಿತ ಅದನ್ನ ಮಾಡಬಹುದು. ಎಲ್ಲಿ ತಪ್ಪಾಗ್ತಾ ಇದೆ ಅಂತ ನಿಮಗೆ ಅನ್ಸುತ್ತೆ ನಿಮ್ಮ ಒಂದು ಅನುಭವದಲ್ಲಿ ಕ್ಷೇತ್ರದಲ್ಲಿ ನೀವು ನೋಡಿದಾಗ? ರೈತರು ಮೊದಲನೇದಾಗಿ ನಾನು ಅವಾಗ್ಲೇ ಹೇಳಿದೆ, ಯಾವ್ದು ಮಾಡಬೇಕು ಮೊದಲು ಬೀಜೋಪಚಾರನ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು ರೈತರು ಗೊತ್ತಿಲ್ಲ. ಮತ್ತೆ ನನಗ್ ಗೊತ್ತಿದ್ದಂಗೆ ಈಗ ನನ್ನ ಒಂದು 30 ವರ್ಷಗಳ ಅನುಭವದಲ್ಲಿ ಒಂದು ಫೀಲ್ಡ್ ಅಲ್ಲಿ ರೈತ ಬಂದವರು ಯಾರು ಬೀಜೋಪಚಾರ ಮಾಡೋದಿಲ್ಲ. ಒಂದು 1-2% ಅಷ್ಟು ರೈತರು ಮಾತ್ರ ಬೀಜೋಪಚಾರ ಮಾಡೋದು, ಉಳಿದವರು ಯಾರು ಕೂಡ ಬೀಜೋಪಚಾರ ಮಾಡೋದಿಲ್ಲ. ಈ ಕಂಪನಿಯರು ಬೀಜೋಪಚಾರ ಮಾಡಿ ಈ ಮೆಕ್ಕೆಜೋಳವನ್ನ ಇದು ಮಾಡ್ತಾರೆ. ಮೆಕ್ಕೆಜೋಳದಲ್ಲಿ ಕೂಡ ನಾವು ಬೀಜೋಪಚಾರ ಮಾಡಬಹುದು. ಅದರಲ್ಲಿ ಇತ್ತೀಚೆಗೆ ಸೈನಿಕ ಹುಳು ಬಂದಿದೆ ಮತ್ತೆ ಕೇದಿಗೆ ರೋಗ ಬರ್ತಾ ಇದೆ ಬೀಜಗಳ ಮುಖಾಂತರ. ಸೊ ನಾವು ಮೆಕ್ಕೆಜೋಳವನ್ನ ಬಿತ್ತಿದ ನಂತರ 1-2 or 3 ಎಲೆಗೆ ಸೈನಿಕ ಹುಳು ಈಗ ಹೆಗ್ಗಡದೇವನ್ ಕೋಟೆಯಲ್ಲಿ 100 ಎಕರೆ ತಿಂದಾಕ್ಬಿಟ್ಟಿತ್ತು ಕಳೆದ ವರ್ಷ. ಸೊ ಹಾಗಾಗಿ ಈ ಸೈನಿಕ ಹುಳು ಇತ್ತೀಚೆಗೆ ಜಾಸ್ತಿ ಆಗಿದೆ. ಎಲ್ಲಿ ಮೆಕ್ಕೆಜೋಳ ಬೆಳೀತಾರೆ ಈಗ ಪಿರಿಯಾಪಟ್ಟಣ ಏರಿಯಾ ಇರ್ಬೋದು, ಹುಣಸೂರು ಭಾಗ ಇರ್ಬೋದು, ಅಥವಾ ಎಚ್ ಡಿ ಕೋಟೆ ಇರ್ಬೋದು, ಅಥವಾ ನರಸೀಪುರ ಭಾಗದಲ್ಲಿ ಅಲ್ಲಲ್ಲಿ ಪ್ಯಾಚ್ಗಳಲ್ಲಿ ಈ ಮೆಕ್ಕೆಜೋಳವನ್ನ ಇತ್ತೀಚೆಗೆ ಬಹಳ ಜನ ಬೆಳೀತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಮೊದಲು ಮೆಟಾಲಾಕ್ಸಿನ್ ಇಂಜೆಕ್ಟ್ 3 gram/1 kg ಬಿತ್ತನೆ ಬೀಜಕ್ಕೆ, ಅದರ ಜೊತೆಗೆ ಎಮಾಮೆಕ್ಟಿನ್ ಬೆಂಜೇಟ್ ಅಂತ ಅನ್ಬಿಟ್ಟು 2 gram/1 kg ಬಿತ್ತನೆ ಬೀಜಕ್ಕೆ ಇವೆರಡನ್ನು ಸೇರಿಸಿ ಅದರ ಜೊತೆಗೆ ಅಜೆಟೋಬ್ಯಾಕ್ಟರ್ ಅಥವಾ ಅಜೋಸ್ಪರ್ಲಮ್ ಅದು 10 gram/1 kg ಬಿತ್ತನೆ ಬೀಜಕ್ಕೆ, ಇವೆಲ್ಲಾ ಬಿತ್ತನೆ ಬೀಜಗಳನ್ನ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಮಾಡಿ ನಾವು ನಿಜವಾಗ್ಲೂ ಬಿತ್ತನೆ ಮಾಡುತ್ತೆ ಆದ್ರೆ ಕೇದಿಗೆ ರೋಗ ಬೀಜದ ಮುಖಾಂತರ ಪ್ರಸಾರವಾಗುವುದನ್ನ ತಡೆಗಟ್ಟಬಹುದು. ಹಳದಿ ಬಣ್ಣ ಬರ್ತದೆ ಗಿಡಗಳಲ್ಲಿ, ಅದನ್ನ ಹತೋಟಿ ಮಾಡಬಹುದು. ಮತ್ತೆ ಮೊಳಕೆ ಬಂದಂತ ಮುಸ್ಕಿನ ಜೋಳದ ಗಿಡಗಳನ್ನ 25-30 ದಿವಸಗಳವರೆಗೆ ಅದನ್ನ ಈ ಸೈನಿಕ ಹುಳುವಿನಿಂದ ಕಾಪಾಡಬಹುದು. ಅದ್ರ ಜೊತೆಗೆ ಗಿಡಗಳ ಬೆಳವಣಿಗೆಗೆ ಪೋಷಕಾಂಶಗಳು ನಾವು ಅಜೆಟೋಬ್ಯಾಕ್ಟರ್ನಿಂದ ಬೀಜೋಪಚಾರ ಮಾಡೋದ್ರಿಂದ ಅಥವಾ ಫಾಸ್ಫೇಟ್ ಸಾಲ್ಬಲೈಸಿಂದ ಬೀಜೋಪಚಾರ ರಂಜಕದ ಮತ್ತೆ ಸಾರಜನಕದ ಪ್ರಮಾಣ ಹೆಚ್ಚಿಗೆ ಪೋಷಕಾಂಶಗಳನ್ನು ಒದಗಿಸಿ ಬೀಜದ ಮೊಳಕೆ ಒಂದು ಸಮನೆ ಬಂದು ಮತ್ತೆ ಗಿಡದ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ಇದರಿಂದ ಕೀಟ ರೋಗಗಳ ಬಾಧೆ ಕಡಿಮೆ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಯಾವುದೇ ಬೆಳೆ ಆಗಲಿ ಆ ಬೆಳೆಯ ಕೃಷಿಗೆ ತಗಲುವಂತಹ ಒಟ್ಟಾರೆ ಖರ್ಚು ಏನಿರುತ್ತೆ ಅದರಲ್ಲಿ ಬೀಜೋಪಚಾರಕ್ಕೆ ಮಾಡುವಂತಹ ಖರ್ಚಿನ ಪ್ರಮಾಣ ಅಂದಾಜು ಎಷ್ಟಿರುತ್ತೆ ಡಾಕ್ಟರ್ ಗೋವಿಂದರಾಜ್? ಈಗ ಉದಾಹರಣೆಗೆ 100 gram ಬೆವಿಸ್ಟಿನ್ ಪೌಡರ್ ತಕೊಂಡ್ರೆ ಅಥವಾ 75 gram ಬರೀ ಬೆವಿಸ್ಟಿನ್ ತಕೊಂಡ್ರೆ ಅದನ್ನೇ ನಾವು 200 liter ನೀರಿಗೆ ಬೆಳೆಸಿದ್ರೆ ಇಲ್ಲಿ 25 liter ಸಾಕು ಬೀಜೋಪಚಾರಕ್ಕೆ. ಅಲ್ಲಿಗೆ 100 liter ಅಂದ್ರೆ 100 ರೂಪಾಯಿ ಕಂಟ್ರೋಲ್ ಆಗುವಂತ ಬೀಜದ ಮುಖಾಂತರ ನಾವು ಸರಿಯಾಗಿ ನಾವು ತಾಳೆ ಹಾಕಿ ನೋಡಿದಾಗ ಖರ್ಚು ತುಂಬಾ ಕಡಿಮೆ ಇರ್ತದೆ. ಇದರಲ್ಲಿ 100 or 500 rupees ಆಗುವಂತದ್ದು ಅಲ್ಲಿ 1,000-2,000 rupees ಈ ಆಳು ಕಾಳುಗಳ ತುಳಿ ಕಟ್ಟು ಸಿಂಪರಣ ಕ್ಯಾನ್ಗಳು ಪರ್ಚೇಸ್ ಮಾಡುವಂತದ್ದು ಮಿಷಿನ್ಗಳಿರ್ಬೋದು ಅಥವಾ ಔಷಧಿಗಳನ್ನ 1 acre ಪ್ರಮಾಣಕ್ಕೆ ಪರ್ಚೇಸ್ ಮಾಡೋದಿರ್ಬೋದು, ಇದು ಎಲ್ಲಾನು ಕೂಡ ಖರ್ಚನ್ನ ನಾವು ಉಳಿತಾಯ ಮಾಡಬಹುದು. 1,000-1,500 rupees ಬರೀ ಬೀಜೋಪಚಾರದಿಂದನೇ ನಾವು ಪ್ರತಿ ಎಕರೆಗೆ ಉಳಿತಾಯ ಮಾಡಬಹುದು ಸರ್. ಒಂದು ವರ್ಷದಲ್ಲಿ ಬೇರೆ ಬೇರೆ ಹಂಗಾಮಗಳಲ್ಲಿ ಬೆಳೆ ಪರಿವರ್ತನೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಬೆಳೆಗೂ ಬೀಜೋಪಚಾರ ಮಾಡೋದ್ರಿಂದ ಆಗುವಂತಹ ಅನುಕೂಲತೆಗಳು ಸಾಕಷ್ಟು ಇರುತ್ತೆ ಅಲ್ವಾ? ಹೌದು ಖಂಡಿತ. ಈ ಬೆಳೆ ಬದಲಾವಣೆ ಮಾಡಿದಾಗ

ಬಾಳೆ ಬಾಗಿದವೋ. ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು, ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು. ತಿಂಗಾಳು ಮುಳುಗಿದವು, ರಂಗೋಲ ಬೆಳಗಿದವು, ತಿಂಗಾಳು ಮುಳುಗಿದವು, ರಂಗೋಲ ಬೆಳಗಿದವು, ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು, ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವು. ಮಾಳವಳ್ಳಿ ಬಾಳೆ ಬಾಗಿದವು, ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವು, ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ, ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ, ಹೂ ಕಂಡು ಮಂಡೆ ಅಲ್ಲೆ ಬದುವರು ಬಾಳೆ ಬಾಗಿದವು, ಹೂ ಕಂಡು ಮಣ್ಣೆ ಅಲ್ಲೆ ಬದುವರು ಬಾಳೆ ಬಾಗಿದವು. ತಿಂಗಾಳು ಮುಳುಗಿದವು, ರಂಗೋಲ ಬೆಳಗಿದವು, ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು. ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ, ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವು, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವು, ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ, ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ, ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವು, ನಮ್ಮ ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವು. ತಿಂಗಾಳು ಮುಳುಗಿದವು, ರಂಗೋಲ ಬೆಳಗಿದವು, ಕನ್ನಡಿ ಬಂದು ಕಂಚಿನ ಹೆಬ್ಬರೆ ಬಂದು ಕನ್ನಕ್ಕ ಕನ್ನಡಿ ಬಂದು ಕಂಚಿನ ಹೆಬ್ಬರೆ ಬಂದು ಸಣ್ಣೇರಿ ಮ್ಯಾಲೆ ಮಾಡಿ ಬಂದು ಬಾಳೆ ಬಾಗ